ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ನಮಸ್ಕಾರ ರೈತ ಬಾಂಧವರೇ, ನಮ್ಮ ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಕಾರ್ಯಕ್ರಮಗಳಲ್ಲಿ ಕೃಷಿ ಅನುಭವ ಕುರಿತು ಶ್ರೀ ಟಿ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ ಹಾಗೂ ರೈತರಿಗೆ ಸಲಹೆ ಕೇಳುವಿರಿ. ರೈತ ಬಾಂಧವರೇ, ಈಗ ಕೇಳೋಣ ಕೃಷಿ ಅನುಭವ ಕುರಿತು ಶ್ರೀ ಟಿ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಮಲಾಪುರದ ನಿವಾಸಿಗಳಾಗಿರ್ತಕ್ಕಂಥ ರೈತರು ಟಿ ಶ್ರೀನಿವಾಸ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಶ್ರೀನಿವಾಸ್. ನಮಸ್ಕಾರ ಶ್ರೀನಿವಾಸ್ ಅವರು ಮೂಲತಃ ಕೃಷಿಕರ? ಹಾ ಸರ್, ಕೃಷಿಕರೇ. ಅಂದರೆ ನಿಮ್ಮ ತಂದೆ ಕಾಲದಿಂದಲೂ ಕೃಷಿ ಇದೆಯೋ, ತಾತನವ್ರ ಕಾಲದಿಂದಲೂ ಕೃಷಿ ಇತ್ತು, ಹೇಗೆ? ತಾತನ ಕಾಲದಿಂದನೂ ಕೃಷಿ ಇದೆ ಸರ್. ಎಷ್ಟು ಎಕರೆ ಭೂಮಿ ನಿಮ್ಮದು? ಸರ್, ನಮ್ದೆಲ್ಲ ಒಂದು 20 ಎಕರೆ ಇದೆ ಸರ್. ಅಂದರೆ ದ್ವಿವಿಕ್ತ ಕುಟುಂಬ. ಸೊ ಚಿಕ್ಕಪ್ಪವ್ರದ್ದು ನಮ್ಮದು ಎರಡು ಸೇರಿ ಒಂದು 20 ಎಕರೆ ಭೂಮಿ ಇದೆ ಸರ್. ಒಂದೇ ಕೂಡು ಕುಟುಂಬ ನಿಮ್ದೆಲ್ಲ? ಕೂಡು ಎಲ್ಲ ಒಟ್ಟಿಗೆ ಇದ್ದಾರೆ? ಈಗಲೂ? ಈಗಲೂ ಇದೆ ಸರ್. ಎಷ್ಟು ಜನ ಇದ್ದಾರೆ ಒಟ್ಟು ಕುಟುಂಬದಲ್ಲಿ? ಟೋಟಲ್ ಆಗಿ 8 ಜನ ಇದ್ದೀವಿ ಸರ್ ನಾವು. ಚಿಕ್ಕಪ್ಪ ನಿಮ್ಮ ಕುಟುಂಬ ಎಲ್ಲ ಸೇರಿಕೊಂಡು? ಎಲ್ಲ ಸೇರಿ. ನಿಮಗೆ ಕೃಷಿಯ ಆಸಕ್ತಿ ಯಾವಾಗಿನಿಂದ? ಮೊದಲೆಲ್ಲ ಆಸಕ್ತಿ ಇದ್ದಿಲ್ಲ ಸರ್. ಫ್ರಾಂಕ್ಲೈನ್, ನಾನು BBM ಮುಗಿಸಿ CS ಅಂತ ಕಂಪ್ನಿ ಸೆಕ್ರೆಟರಿಶಿಪ್ ಅಂತ ಒಂದು ಕೋರ್ಸಿಗೆ ಹೋಗಿದ್ದೆ. ನಮ್ಮ ಅಪ್ಪರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಸೊ ಅವ್ರು ತೀರಾದ್ಮೇಲೆ ನಾನು ಕಮಲಾಪುರಿಗೆ ಬಂದೆ. ಇಲ್ಲಿಗೆ ಬಂದಾದಮೇಲೆ ಎಲ್ಲ ಲೀಸ್ ಇರೋವನ್ನೆಲ್ಲ ಬಿಡಿಸಿ ನಾವು ಸ್ವಂತ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಸರ್. ಈಗ ನಾನು ಮಾಡಿ ಒಂದು 20-23 ವರ್ಷ ಆಯ್ತು ಸರ್. ನಾನು ಎಷ್ಟು ಜನ ಹಣ ತಗೊಂಡ್ರು ನೀವು? ಇಬ್ರು ಸರ್. ಈಗ ಅವನು ನಾ ಈಗ ಜಾಬ್ ತಗೊಂಡಿದ್ದೇನೆ ಸರ್, 2 ಇಯರ್ಸ್ ಆಯಿತು. ನಾನೊಂದು ಕೃಷಿ ಮಾಡ್ತಿದ್ದೀನಿ ಸರ್. ಸುಮಾರು ಒಂದು 23 ವರ್ಷದಿಂದ ನೀವು ಕೃಷಿಯನ್ನು? ಕೃಷಿ ಮಾಡ್ತಾ ಇದ್ದೀನಿ. 2003 ನಂದು ಡಿಗ್ರಿ ಮುಗಿ ಸರ್. ಒಂದು 3-4 ಮಂತ್ಸು ಅಷ್ಟೇ ನಾನು CS ಹೋಗಿದೆ, ಕಂಪ್ನಿ ಸೆಕ್ರೆಟರಿ ಹೋದೆ. ಅದಾದ ನಂತರದಿಂದ ನಾನು ಕೃಷಿನೇ. ಆಸಕ್ತಿಯಿಂದ ಬಂದರು, ಅನಿವಾರ್ಯಕ್ಕೆ ಬಂದರು? ಫಸ್ಟಿಗೆ ಅನಿವಾರ್ಯತೆ, ಅದು ಮಾಡ್ದಂಗೆಲ್ಲ ನಮಗೆ ಇಷ್ಟ ಆಗ್ತಾ ಹೋಗ್ತು. ಸೊ ಇಲ್ಲಿವರೆಗೂ ಮಾಡ್ತಾನೆ ಇದ್ದೀನಿ ಸರ್. ಈಗ ಒಬ್ಬ ಸಾಮಾನ್ಯ ರೈತರು, ಅಂದರೆ ನೀವು ವಿದ್ಯಾಭ್ಯಾಸ ಮಾಡಿದ್ದೀರಿ, ಅಂದರೆ ಏನು ಓದದೇ ಇರತಕ್ಕಂಥ ರೈತರು ಕೃಷಿಯನ್ನು ಮಾಡುವುದಕ್ಕೂ, ಒಬ್ಬ ಗ್ರಾಜ್ಯುಯೇಟ್ ಆಗಿ ನೀವು ಕೃಷಿಯನ್ನು ಮಾಡುವುದಕ್ಕೂ ಪದ್ಧತಿಗಳಲ್ಲಿ ಏನು ವ್ಯತ್ಯಾಸ? ಪದ್ಧತಿ ಅಂದರೆ ಏನು ಸರ್, ಈಗ ಮೊದಲಿಂದ ಮಾಡೋ ಪದ್ಧತಿನೇ ಅದೇ ರೀತಿನೇ ಮಾಡ್ತಿದ್ದಾರೆ ಸರ್. ನಾವು ಸ್ವಲ್ಪ ನಾಲೆಜ್ ತಿಳ್ಕೊಂಡು ಅಕ್ಕಡೆ ಈ ಕಡೆ ಅಡ್ಡಾಡ್ತಾ ಬೇರೆ ಬೇರೆ ಊರಿನಲ್ಲಿ ಯಾವ ರೀತಿ ಮಾಡಿದ್ದಾರೆ, ಹೆಂಗೆ ಏನು ಅಂತ ತಿಳ್ಕೊಂಡು, 3 ಅಡಿ ಸಾಲಿದೆ, 5 ಅಡಿ ಸಾಲಿದೆ, 8 ಅಡಿ ಸಾಲಿದೆ, ನಾವು ಎಲ್ಲಿ ಹೆಂಗೆ ಮಾಡಿದ್ರೆ ಎಷ್ಟು ಟನ್ ಬರ್ಬೋದು, ಎಷ್ಟು ಖರ್ಚು ಬರ್ಬೋದು, ಈ ರೀತಿ ಸ್ವಲ್ಪ ಎಜುಕೇಟೆಡ್ ಆಗಿದ್ದರೆ ಈ ಥರನೆಲ್ಲ ನಾವು ನೋಡ್ಕೊಂಡು ಎಲ್ಲ ಖರ್ಚು ವೆಚ್ಚಗಳನ್ನು ನೋಡ್ಕೊಂಡು ಯಾವ್ದು ಕಡಿಮೆ ಆಗ್ಬೋದು, ಯಾವ್ದ್ರ ಹೆಚ್ಚು ಇಳುವರಿ ಬರ್ಬೋದು, ಈ ಥರ ನಾವು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಭಾಳ ಈಸಿ ಆಗುತ್ತೆ ಸರ್. CS ಉಪಯೋಗ ಆಗಿದೆ ಇಲ್ಲಿ? ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಮಾಡಿದ್ದೆ ಸರ್ ನಾನು. ಅದು ತುಂಬ ಉಪಯೋಗ ಆಗಿದೆ? ತುಂಬಾನೇ ಆಗಿದೆ ಸರ್. ಅಂದ್ರೆ ನೀವು ಒಬ್ಬ ಕಂಪನಿಯ ಎಂಪ್ಲಾಯಿ ಆಗೋದ್ರು ಅಲ್ಲಿ ಇಷ್ಟೇ ತಲೆ ಕೆಡಿಸ್ಕೊಳ್ಬೇಕಲ್ವಾ? ಹೌದು. ಆ ಕಂಪನಿ ಉದ್ಧಾರ ಮಾಡೋದಕ್ಕೆ, ಲಾಭ ಗಳಿಸ್ಕೊಳ್ಳೋದಕ್ಕೆ, ವೆಚ್ಚಗಳನ್ನೆಲ್ಲ ಲೆಕ್ಕ ಹಾಕೊಳ್ಳೋದಕ್ಕೆ, ಅದೇ ಲೆಕ್ಕಾಚಾರವನ್ನು ಕೃಷಿಯಲ್ಲೂ ಮಾಡಿದ್ರೆ ಉಪಯೋಗ ಆಗ್ತದೆ. ಅದೇ ಸರ್, ಈಗ ಅದೇ ನಾವೆಲ್ಲ ಈ ಎಜುಕೇಶನ್ ಇಂದನೇ ನಮಗೆ ಇವೆಲ್ಲ ಯಾವ್ಯಾವ ರೀತಿ ಇದು ಮಾಡ್ಬೋದು. ಈಗ ಕೆಲವೊಂದು ಗೊಬ್ಬರದ ಅಂಗಡಿಗೆ ಹೋಗ್ತೀವಿ ಸರ್, ಫಾರ್ ಎಕ್ಸಾಂಪಲ್, ಅವರಿಗೆ ಯಾವುದೋ ಒಂದು ಇದು ಕೊಟ್ಬಿಡಿದ್ರೆ ಇದು ಹೊಡೆದ್ಬಿಡು ಬೇಸ್ ಕರ್ರಗೆ ಬಂದ್ಬಿಡುತ್ತೆ, ಅದು ಬಂದ್ಬಿಡುತ್ತೆ. ಆದರೆ ನಾವೇನು ಮಾಡ್ತೀವಿ ಸರ್, ಅದು ಏನು, ಅದು ಯಾವ ಕಂಟೆಂಟು, ನಾವು ಅದನ್ನು ಗೂಗಲ್ನಾಗ ಸರ್ಚ್ ಮಾಡ್ತೀವಿ, ಯೂಟ್ಯೂಬ್ನಾಗ ನೋಡ್ತೀವಿ, ಇದು ಹೌದಾ ಅಲ್ಲ ಅದನ್ನು ನೋಡ್ಕೊಂಬಿಟ್ಟು ನಾವು ಮುಂದೊಂದು ಪ್ರೊಸೆಸ್ ಮಾಡ್ತೀವಿ ಸರ್. ಈಗ ಫಾರ್ ಎಕ್ಸಾಂಪಲ್ ಸರ್, ಬಿಳೆ ಉಣ್ಣೆ ಅಂತ ರೋಗ ಬರುತ್ತೆ, ಇವರು ಕ್ಲೋರೋಫೋರಿಫಸ್ ಅಂತ ಒಂದು ಇದೆ 20 EC. ಸೊ ಅದನ್ನು ನಾವು ಒಂದು ಇದಕ್ಕೆ ಒಂದು 25-50 ml ಹಾಕಿ ಹೊಡೆದ್ಬಿಟ್ರೆ ಹೋಗ್ಬಿಡ್ತದೆ. ಆದರೆ ಏ ಇದನ್ನ ನೋಡಿ ಅದು ನೋಡಿ ಅಂತಂದೇಳಿ ಬೇರೆ ಬೇರೆ ನಮ್ಮನೆ ಸುಮ್ಮನೆ ಕೊಡ್ತಾ ಇರ್ತಾರೆ. ಅಂದರೆ ಏನಂದ್ರೆ ಗೊಬ್ಬರದ ಅಂಗಡಿಗೆ ಖರ್ಚಾಗಲಿ ಅಂತಂದೇಳಿ ಇದು ಮಾಡ್ತಾರೆ. ಅದು ರೈತರಿಗೆ ಗೊತ್ತಾಗಲ್ಲ. ನಾವು ಎಜುಕೇಶನ್ ಇರೋದಕ್ಕೆ ನಾವು ಅದನ್ನು ಯೂಸ್ ಮಾಡಿದ್ರೆ ಆಗುತ್ತೆ ಅಂತಂದೇಳಿ ಅದು ಒಂದೇ ಹೊಡೆದ್ಬಿಡ್ತೀವಿ ಸರ್. ಬೇರೆಯವರೆಲ್ಲರೂ ಬೇರೆ ಬೇರೆ ಮಾಡಿ ಖರ್ಚುನೂ ಜಾಸ್ತಿ ಮಾಡ್ಕೊತಾರೆ, ಸುಮ್ಮನೆ ಉಳನೂ ಹೋಗ್ತವೆ ಸರ್, ಬಟ್ ಖರ್ಚು ಭಾಳ ಆಗುತ್ತೆ. ನಾವು ಯಾವುದಕ್ಕೆ ಪರಿಹಾರ ಇರುತ್ತೆ ಅದಕ್ಕೆ ಆ ಪರಿಹಾರದ್ದು ನಾವು ಹೊಡೆದ್ಬಿಟ್ರೆ ಆಗೋಯ್ತು ಸರ್, ಸುಮ್ಮನೆ ಅದು ಇದು ತೊಗೊಂಬಂದು ಹೊಡೆದು ಇದು ಮಾಡೋದು. ಆಮೇಲೆ ಜನಕ್ಕೆ ಗೊತ್ತಾಗಲ್ಲ ಸರ್ ಅದು, ಏ ಯಾವ್ದೋ ಕೊಟ್ರಪ್ಪ ಭೇಷ್ ಐತೆ ಅಂತ ಸುಮ್ಮನೆ ಇದು ಮಾಡ್ತಾ ಇರ್ತಾರೆ ಸರ್. ಈಗ ಶ್ರೀನಿವಾಸ್ ಅವರು ಡಿಗ್ರಿ ಮುಗಿಸ್ಕೊಂಡು ಕೃಷಿಗೆ ಅನಿವಾರ್ಯ ಇದೆ ಅಂತ ಬಂದ್ರಿ, ನಿಜ ಆರಂಭದಲ್ಲಿ ಇದು ನಿಮ್ಗೊಂದು ಸವಾಲ್ ಆಯ್ತಾ ಹೇಗೆ? ಅಂದರೆ ನನ್ನ ಜೊತೆಗೆ ಏನು ಮಾಡಿದ್ದರು ಹಿರಿಯರೇನಿದ್ರಲ್ಲ ಸರ್, ಅವ್ರ ಮಾರ್ಗದರ್ಶನ ಒಂದು ವರ್ಷ ಎರಡು ವರ್ಷ ಮೂರನೇ ವರ್ಷಕ್ಕೆ ನಾವು ಪಿಕಪ್ ಆದ್ವಿ ಸರ್. ಫಸ್ಟ್ನೇ ವರ್ಷ ನಮ್ಗೆ ಗೊತ್ತಿದ್ದಿಲ್ಲ ಏನಣ್ಣ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಹಿಂಗಾದ್ರೆ ಹಿಂಗೆ, ಇದು ಹಾಕಿದರೆ ಹಿಂಗೆ, ಈಗ ಯೂರಿಯಾ ಕಾಂಪ್ಲೆಕ್ಸ್ನಲ್ಲಿ ಇಷ್ಟು ಹಾಕಿದರೆ ಏನು ಬರುತ್ತೆ, ಯೂರಿಯಾದಿಂದ ಏನಾಗುತ್ತೆ, ಪೊಟ್ಯಾಷಿಂದ ಅಂತ ಅವ್ರ ಹತ್ರ ಕೇಳಿ ಕೇಳಿ ಕೇಳಿ ಒನ್ ಇಯರ್ ತಪ್ಪಿದ ಎರಡನೇ ಇಯರ್ ಮೂರನೇ ಇಯರ್ಲಿಂದ ನಾವೇ ಸ್ವಂತ ಅಳವಡಿಕೆ ಮಾಡ್ಕಂತ ಹೋದ್ವಿ ಸರ್. ಇದು ಹಳೆ ಕಾಲದ್ದು ಪದ್ಧತಿನ ಮೆಲ್ಲಕ್ಕೆ ಯಾವ ರೀತಿ ಬೆಳಿತಿದ್ದೀವಿ, ಈಗ ಬೇರೆಯವ್ರು ಏನು ಮಾಡ್ಯಾರ ಆ ರೀತಿ ಇದು ಮಾಡ್ಕೊಂತ ನಮ್ಮ ಸ್ವಂತ ಇದರಿಂದ ಮಾಡ್ಕೊಂತ ಬಂದ್ವಿ ಸರ್ ನಾವು. ಈಗ ಕೃಷಿಯಲ್ಲಿ ನೀವು ಸುಸ್ಥಿರವಾಗಿರ್ತಕ್ಕಂಥ ಒಂದು ಜೀವನ ಕಟ್ಕೋಬೇಕು, ಲಾಭದಾಯಕವಾಗಿರ್ತಕ್ಕಂಥ ಒಂದು ಉದ್ದಿಮೆಯನ್ನಾಗಿ ಅದನ್ನ ಕನ್ವರ್ಟ್ ಮಾಡ್ಕೊಳ್ಬೇಕು ಅನ್ನುವಂಥ ಹಿನ್ನೆಲೆ ಒಳಗೆ ನಿಮ್ಗೆಲ್ಲಾದರೂ ಹೋಗಿ ಕಲಿಬೇಕು, ತಿಳ್ಕೊಳ್ಬೇಕು, ಯಾವ್ಯಾವ ರೈತರು ಅಥವಾ ಬೇರೆ ಎಲ್ಲಾದರೂ ತರಬೇತಿ ಕೊಡ್ತಾರಾ, ಈ ಥರ ಹುಡುಕಾಟ ಏನಾದರೂ ಮಾಡಿದರೆ? ಹಾಂ ಸರ್, ನಾವು ಎಲ್ಲ ಮೇಳಗಳು ಇರ್ತಾವಲ್ಲ ಅಲ್ಲಿನೂ ಹೋಗ್ತೀವಿ, ಯಾವ ರೀತಿ ಮಿಷನ್ಸ್ ಬಂದಿದೆ, ಯಾವ್ದು ಉಪಯೋಗ ಆಗುತ್ತೆ, ಏನು ಎತ್ತಂತ ನಾವು ಸ್ವಲ್ಪ ಒಟ್ಟು ವರ್ಷಕ್ಕೆ ಎರಡು ಮೂರು ಕೃಷಿ ವಿಶ್ವವಿದ್ಯಾಲಯಕ್ಕೆ ಓಡಾಡ್ತಿರ್ತೀವಿ ಸರ್. ಶ್ರೀನಿವಾಸ್ ಅವರು ಕೃಷಿಯಲ್ಲಿ ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ದೀರಿ? ಸರ್ ಭತ್ತ ಮತ್ತು ಕಬ್ಬು ಮೇಜರ್ ಮೇಜರ್ ಮೇಜರ್ ಸರ್. ಈಗ ಕೆಲವು ಸ್ವಲ್ಪ ಟೈಮ್ ಸಿಕ್ಕಾಗ ಏನೋ ಒಂದು 3 ತಿಂಗಳು 4 ತಿಂಗಳು ಏನಾದರೂ ಬಿಡು ಸಿಕ್ಕರೆ ಮೆಕ್ಕೆಜೋಳ ಬೆಳಿತೀವಿ ಸರ್, ನೀರಿನ ಅವೈಲಬಿಲಿಟಿ ನೋಡ್ಕೊಂಡು. ಈಗ ನೋಡಿ ಸರ್, ಮಾಡರ್ನೈಸೇಷನ್ ಮಾಡ್ತಾ ಇದ್ದಾರೆ ಕೆನಲ್, ಸೊ ಈಗ ನೀರು ಇರಲಿಲ್ಲ ನಮಗೆ, ನೀರು ಕೊಡಲ್ಲ ಅಂತ ನವಂಬರ್ಗೆ ಸ್ಟಾಪ್ ಮಾಡಿಬಿಡ್ತೀವಿ ಅಂದರು. ನಮ್ಮದು ಕಟಾವೆಲ್ಲ ನವಂಬರ್ಗಿಂತ ಮುಂಚೆನೆ ಆಗಿಬಿಟ್ಟಿತ್ತು, ಸೊ ನಾವು ನೀರಿನ ಅವೈಲಬಿಲಿಟಿ ಕಮ್ಮಿ ಆದಿರುತ್ತೆ ಅಂತಂದೇಳಿ ನೋಡ್ಕೊಂಡು ಮೆಕ್ಕೆಜೋಳ ಬೆಳಿತೀವಿ ಸರ್ ಅವಾಗ ಅವಾಗ. ನೀರಿನ ಪ್ರಮಾಣ ಕಡಿಮೆ ಆದಾಗ ಮೆಕ್ಕೆಜೋಳ ಮೆಕ್ಕೆಜೋಳಕ್ಕೆ ಹೋಗ್ತೀವಿ. ಹ್ಞೂ, ಅದು 10 ದಿವಸ 12 ದಿವಸ ಆದ್ರೂ ಏನು ನೀರಿಗೇನು ಪ್ರಾಬ್ಲಮ್ ಆಗಲ್ಲ ಸರ್. ಎಷ್ಟು ಎಕರೆ ಭೂಮಿ ಇದೆ ನಿಮಗೆ? ನಮ್ದು ಎಲ್ಲ ನಾನು ಮಾಡ್ತಾ ಇದ್ದು 20 ಎಕರೆ ಮಾಡ್ತಿದ್ದೆ ಸರ್. 20 ಎಕರೆ ಒಂದೇ ಕಡೆ ಇದೆಯಾ? ಒಂದೇ ಕಡೆ ಇದೆ ಸರ್. ಅಷ್ಟು ನೀರಾವರಿ? ಅಷ್ಟು ನೀರಾವರಿ ಸರ್. ಏನಂದ್ರೆ ಒಂದು 3 ತಿಂಗಳ ನಮಗೆ ಕಷ್ಟ ಆಗುತ್ತೆ ಬೇಸಿಗೆಯಲ್ಲಿ, ಮೇಲೆ ನೀರು ಹರಿಸ್ಕೊಂಡು ಆದ್ಮೇಲೆ ತಳಗಿನ ಭಾಗದಕ್ಕೆ ರಾತ್ರಿ ರಾತ್ರಿ ನೀರು ಸಿಗುತ್ತೆ, ಸೊ ಏನೋ ಮ್ಯಾನೇಜಬಲ್ ಸರ್. ಕಾಲುವೆ ನೀರು? ಕಾಲುವೆ ನೀರು ಸರ್, ರಾಯ ಕೆನಾಲ್ ಥೈಲ್ಯಾಂಡ್ ಅಂತ ಬರುತ್ತೆ ಸರ್ ನಮ್ಮ ಲಾಸ್ಟ್. 20 ಎಕರೆಯಲ್ಲೂ ಸಹಿತ ನೀವು ಭತ್ತ ಕಬ್ಬು ಬೆಳೀತಾ ಇದ್ದೀರಿ? ಹಾಂ ಸರ್. ಅಂದ್ರೆ ಈ ಭೂಮಿಯನ್ನ ಫಲವಂತಿಕೆ ಮಾಡ್ಕೊಳ್ಳಿಕ್ಕೆ, ಅಂದ್ರೆ ಫಲವತ್ತಾದ ಮಣ್ಣನ್ನಾಗಿ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಏನ್ ನೀವು ಬಳಸುವ ಕ್ರಮಗಳು ಏನೇನ್ ಮಾಡ್ತೀರಿ? ಈಗ ಫಲವತ್ತತೆ ಅದೇ, ಈಗ ಸೆಗಣಿ ಗೊಬ್ಬರ ಸಿಗೋದು ಭಾಳ ಕಷ್ಟ ಆಗ್ಬಿಟ್ಟಿದೆ, ಹಂಗಾಗಿ ನಾವು ಸೆಣಬು ಅಂತ ಬೆಳಿತಿದ್ದೀವಲ್ಲ ಸರ್, 3 ತಿಂಗಳಿಗೆ ಬರುತ್ತೆ ಅದು, ಅದನ್ನ ಭೂಮಿಯಲ್ಲೇ ಮಂಚ್ ಮಾಡ್ಬಿಡೋದು, ಮಂಚ್ ಮಾಡಿ ಭತ್ತ ಹಚ್ಚಿದಾಗ ಅದು ಕೊಳ್ತು ಬಿಡುತ್ತೆ, ಕೊಳ್ತಾದ್ಮೇಲೆ ನಮಗೆ ಕಬ್ಬಿಗೆ ಅದು ಫಲವತ್ತತೆ ಕೊಡುತ್ತೆ ಕೊಡುತ್ತೆ ಕೊಡುತ್ತೆ, ಹೀಗಾಗಿ ಅದೇ ಜಾಸ್ತಿ ಯೂಸ್ ಮಾಡೋದು. ಅವಾಗವಾಗ ಕಾಂಪೋಸ್ಟ್ ಗೊಬ್ಬರ ಹಾಕ್ತಿರ್ತೇವೆ ಕಬ್ಬಿಗೆ, ಏನು ಫಸ್ಟ್ ಡೋಸ್ ಸೆಕೆಂಡ್ ಡೋಸ್ ಗೊಬ್ಬರ ಕೊಡಬೇಕಾದಾಗ, ಅದು ಸರ್ಕಾರಿ ಗೊಬ್ಬರ ಕೊಡೋಕ್ಕಿಂತ ಮುಂಚೆ ಇವನ್ನ ಕೊಟ್ಟು ಒಂದು 15 ಡೇಸಿಗೆ ಅವು ಕೊಡ್ತೀವಿ ಸರ್. ಮೊದಲೆಲ್ಲ ಬರೇ ಯೂರಿಯಾ ಕಾಂಪ್ಲೆಕ್ಸು ಪೊಟ್ಯಾಷಿಯಂ ಎಲ್ಲ ಹಾಕ್ತಿದ್ವಿ ಸರ್, ಇತ್ತೀಚೆಗೆ ನಾವು ಅಂದರೆ ಯಂಗ್ಸ್ಟರ್ಸ್ ಎಲ್ಲ ಯೂರಿಯಾ ಕಾಂಪ್ಲೆಕ್ಸ್ ಪೊಟ್ಯಾಷಿಯಂ ಇವನ್ನ ಕಡಿಮೆ ಮಾಡ್ತಾ ಬರ್ತಾ ಇದ್ದೀವಿ ಸರ್. ಕಾಂಪೋಸ್ಟ್ ಗೊಬ್ಬರ, ಜೀವಾಮೃತ ಈ ರೀತಿ ಮಾಡೋಕ್ಕೆ ಒಬ್ಬೊಬ್ಬರದೇ ಒಬ್ಬೊಬ್ಬರು ಒಂದೊಂದು ಥರ ಸ್ಟೆಪ್ ತೊಗೊಂಡಿದ್ದಾರೆ ಸರ್. ಇವುಗಳ ಬಗ್ಗೆ ತರಬೇತಿ, ತಿಳುವಳಿಕೆ, ಪ್ರಾಕ್ಟೀಸು? ಹಾಂ ಸರ್, ಅಲ್ಲೆಲ್ಲಿ ಹೋಗ್ತೀವಿ ಸರ್ ನಾವು, ಹಸಿರಿದು ಒಂದೇ ಮಾತುಕತೆ ಅಂತಂದೇಳಿ ಒಂದು ಹೊಸಪೇಟೆ ಗಣದ ಒಂದು ಇದೆ ಕಾರ್ಯಕ್ರಮ, ಹಂಗೆ ಹಂಗೆ ಒಂದೊಂದೊಂದು ಗ್ರೂಪ್ ಇದೆ ಸರ್. ಅವಾಗವಾಗ ನಮಗೆ ಬಿಡುವಿದ್ದಾಗ ಅಲ್ಲಿ ಹೋಗಿ ಹೋಗಿ ವಿಷಯಗಳನ್ನ ಹೊಸ ಹೊಸ ಯಾವ ರೀತಿ ಮಾಡಿದ್ದಾರೆ, ಈಗ ಇಲ್ಲೇ ಕಡ್ರಂಪುರದಾಗ ಸ್ವಾಮಿಯವರು ಜೇನಿದ್ ಮಾಡಿದ್ದಾರೆ, ಬಸವ ಸ್ವಾಮಿಯವರು, ಆಮೇಲೆ ಅವರು ಭತ್ತನ್ನ ಹೂಡಿದಾರೆ ಸರ್. ಈಗೆಲ್ಲ ನಾವು ಸಸಿ ಇಡ್ತೀವಲ್ಲ, ಅವ್ರು ಏನಿಲ್ಲ ಬಿತ್ತಿದ್ದಾರೆ ಸರ್, ಅದನ್ನು ರಿಸಲ್ಟ್ ಬೇಸ್ ಬಂದಿದೆ ಸರ್. ಅದು ಅದ್ರ ನೀರನ್ನು ಕಡಿಮೆ ಬೇಕಾಗುತ್ತೆ ಸರ್, ಅದನ್ನು 8 ದಿವಸಕ್ಕೊಂದ್ಸಲ 10 ದಿವಸಕ್ಕೊಂದ್ಸಲ ನೀರು ಮಾಡ್ಬೋದು. ಮೊದಲೆಲ್ಲ ತಿಳ್ಕೊಳ್ಳಿ ಸರ್, ಅವರು ಮಾಡಿರೋದನ್ನ ನೋಡ್ಕೊಂಡು ನಾವು ಮುಂದೆ ಮಾಡ್ಬೋದು ಅಂತ. ಅಂದ್ರೆ ಭತ್ತ ಬೆಳೆಯಲು ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬೇಕು ಅಂತ ಏನಿಲ್ಲ? ಏನಿಲ್ಲ ಸರ್, ಏನಿಲ್ಲ ಸರ್, ಗಾಳಿ ಸ್ವಲ್ಪ ನೀರು ಇದ್ದರೆ ಸಾಕು ಸರ್. ನಾವು ಸುಮ್ಮನೆ 2 ದಿವಸಕ್ಕೊಂದ್ಸಲ 3 ದಿವಸಕ್ಕೊಂದ್ಸಲ ಸುಮ್ಮನೆ ನೀರು ಹಾಕಿ ಅಂದರೆ ದೊಡ್ಡ ದೊಡ್ಡ ಮಡಿ ಮಾಡಿ ನೀರು ಹರಿಸ್ಬೇಕಂತದ್ದೇನಿಲ್ಲ ಸರ್. ನೀವು ಇದನ್ನು ಅಪ್ಲಿಕೇಬಲ್ ಮಾಡ್ಕೊಂಡಿದ್ದೀರಾ, ಅಪ್ಲೈ ಮಾಡ್ಕೊಂಡಿದ್ದೀರಾ? ಆ ಒಂದು ಸಲ ಮಾಡಿದ್ದೀನಿ ಸರ್ ಭತ್ತ ಅದು ಸರ್, ಇನ್ನು ಇತ್ತೀಚೆಗೆ ಭತ್ತ ಹಚ್ಚಿಲ್ಲ ಸರ್ ಭಾಳ. ಏನು ಮಾಡಿಬಿಟ್ಟಿದ್ವಿ, ನೀರಿನ ಶಾರ್ಟೇಜ್ ಸ್ವಲ್ಪ ಇರೋದಕ್ಕೆ ಕಬ್ಬು ಮಾಡೋದು, ಆಮೇಲೆ ಮತ್ತೆ ಸೆಣಬು ಉಳ್ಳಿ ಈ ತರ ಹಾಕಿ ಮತ್ತೆ ಒಡೆದು ಮತ್ತೆ ಕಬ್ಬನ್ನೇ ಇದು ಮಾಡಿ ಸರ್. ಕಬ್ಬಿಗೆ ನೀರು ಹೆಚ್ಚು ಬೇಕಾಗಲ್ಲ, ಬೇಕಾಗಲ್ಲ ಸರ್, 10 ದಿವಸಕ್ಕೆ ಒಂದ್ಸಲ ಆದ್ರೆ ಸಾಕು ಸರ್, 10 ರಿಂದ 12 ದಿವಸ ನಡೆಯುತ್ತೆ. ಆಕ್ಚುಲಿ ಲಾಜಿಕಲ್ ಏನಂದ್ರೆ ಸರ್, ಅದು ಎಲೆ ಸ್ವಲ್ಪ ಬಾಡದವರೆಗೆ ನೋಡ್ಕೊಂಡು ನೀರು ಕೊಡ್ಬೇಕು ಸರ್. ನಮ್ ಕಡೆ ಎಲ್ಲ ಏನಿಲ್ಲ, 5 ದಿವಸಕ್ಕೆ 7 ದಿವಸಕ್ಕೆ ನೀರ್ ಹೆಂಗ್ ಸಿಗ್ತದೆ, ಕೆಲವರೆಲ್ಲ ರಾತ್ರಿ ಎಲ್ಲ ಇಟ್ಬಿಡ್ತಾನೆ, ಸುಮ್ನೆ ವೇಸ್ಟೇಜ್ ಸರ್, ಸಾಯಿಲ್ ಫಲವತ್ತತೆ ಎಲ್ಲ ಹೋಗ್ಬಿಡ್ತದೆ. ನಮ್ ಕಡೆ ಎಲ್ಲ ಹಂಗೆ ಸರ್, ಸುಮ್ನೆ ರಾತ್ರಿ ಹೋದೆ ಇಟ್ಟ ಎಲ್ಲ ಲೈನ್ ಕಂಚಿಟ್ಟು ಹೋಗ್ಬಿಡ್ತಾರೆ. ಹೋಗಿ ಒಂದೆಟಿಗೆ ಬೆಳಗ್ಗೆ ಬಂದು ನೋಡ್ತಾರೆ, ಅದು ಎಲ್ಲ ಅರ್ಧ ತೈಲ ನೋಡ್ಕೊಂಡು ಆಮೇಲೆ ಕಿತ್ತಾರೆ. ವೇಸ್ಟೇಜ್ ಆಫ್ ನೀರು ಭಾಳ ಆಗ್ತಾ ಇದೆ ಸರ್. ಈ ತಿಳುವಳಿಕೆ, ಈ ಸೂಕ್ಷ್ಮತೆಗಳನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ತಿದ್ದೀರಿ, ಇದನ್ನ ಬೇರೆಯವರು ಅರ್ಥ ಮಾಡ್ಕೊಳ್ಳುವ ಹಾಗೆ ಅವರಿಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನ ಈಗಿನ ಕಾಲದಲ್ಲಿ ಯಾರಿಲ್ಲ, ಅರ್ಥ ಮಾಡ್ಕೊಳ್ಳೋದು ಯಾರು ಇಲ್ಲ. ಆಗಿನ ಕಾಲನೇ ಹೋಗ್ಬಿಡ್ತು. ಈಗ ನಾನು ಒಂದು 10 ವರ್ಷದ ಹಿಂದೆ ಮಾಡೋದಕ್ಕೆ ಈ 10 ವರ್ಷ ಮಾಡೋದಕ್ಕೆ ಭಾರಿ ಡಿಫ್ರೆನ್ಸ್ ಇದೆ. ಅಂದ್ರೆ ಈಗ ಭತ್ತಕ್ಕೆ ನೀರು ಹೆಚ್ಚು ಬೇಕಾಗಲ್ಲ, ಬೇಕಾಗಲ್ಲ, ಆದ್ರೂ ನಮ್ಮ ರೈತರು ಸಿಗ್ತದೋ ಇಲ್ಲೋ ಅಂತೇಳಿ ಹರಿಸಿ ಪೋಲ್ ಮಾಡ್ಕೊಳ್ಳೋದು, ನೀರು ಪೋಲ್ ಆಗ್ತದೆ, ಮಣ್ಣಿನ ಫಲವತ್ತತೆನೂ ಪೋಲ್ ಆಗ್ತದೆ. ಅದಕ್ಕೋಸ್ಕರ ಈಗ ಹೊಸದಾಗಿ ನಿಗಮ ಮಂಡಳಿಯಿಂದ ನೀರು ಬಳಕೆದಾರರ ಸಂಘ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಸರ್. ಈಗ ರೀಸೆಂಟ್ ಆಗಿ ಒಂದು 1 ಇಯರ್ 2 ಇಯರ್ಲಿಂದ ಇಲ್ಲಿ ಚಾಲ್ತಿ, ಅದು ಮೊದಲೇ ಇದೆ ಸರ್, ಬಟ್ ಇಲ್ಲೆಲ್ಲ ಕಾರ್ಯ ಆಗಿದ್ದಿಲ್ಲ ಸರ್. ಮೆಲ್ಲಕ್ಕೆ ಶಿವಮೊಗ್ಗ ಆ ಕಡೆ ಈ ಕಡೆ ಬಂದು ಈಗ 2 ಇಯರ್ಸ್ ಆಯ್ತು. ಒಂದು ಬಸವ ಕೆನಾಲಿಗೆ ಒಂದು ಮಾಡಿದ್ದಾರೆ ಸರ್, ನೀರು ಬಳಕೆದಾರ ಸಂಘ ಅಂತ ಒಂದು ಮಾಡಿದ್ದಾರೆ. ನೀವು ಅದರಲ್ಲಿದ್ದೀರಿ? ಹಾ ಸರ್, ಒಂದು ಮೆಂಬರ್ ಇದ್ದೀನಿ ನಾನು, ಕಮಲಾಪುರ ಘಟಕಕ್ಕೆ ಮೆಂಬರ್ ಇದ್ದೀನಿ ಸರ್ ನಾನು. ಈಗ ರಾಯಕ್ಕೆ ಒಂದು, ಬಸವಕ್ಕೆ ಒಂದು ಮಾಡಿದ್ದಾರೆ ಸರ್ ಈಗ. ಸೊ ಈಗ ಬಸವ ಕೆನಾಲ್ಸ್ ಎಲ್ಲ ಮಾಡರ್ನೈಸೇಷನ್ ಟೈಪ್ ಮಾಡ್ತಾ ಇದ್ದಾರೆ, ಅಂದ್ರೆ ಮೇನ್ ಕೆನಾಲ್ ಅಲ್ಲದೆ ಸಬ್ ಕೆನಾಲ್ಸ್ ಎಲ್ಲ ಮಾಡರ್ನೈಸ್ ಮಾಡ್ತಾ ಇದ್ದಾರೆ. ನೀರು ಎಲ್ಲಿ ಅಲಕ್ ಆಗ್ಬಾರ್ದು, ಎಲ್ಲಿ ವೇಸ್ಟೇಜ್ ಆಗ್ಬಾರ್ದು, ಸೀದಾ ಎಲ್ಲಿ ಗದ್ದೆ ಇದೆ ಅಲ್ಲಿಗೆ ಮುಟ್ಟಿ ಥೈಲ್ಯಾಂಡ್ ವರೆಗೆ ಮುಟ್ಟೋ ಒಂದು ಯೋಜನೆ ಇದಾಗಿದೆ ಸರ್. ಅದು ಈಗ ಮೆಲ್ಲಕ್ಕೆ ಸ್ಟಾರ್ಟ್ ಆಗಿದೆ ಸರ್. ಈಗ ರಾಯ ಲಾಸ್ಟ್ ಥೈಲ್ಯಾಂಡಿಗೆ ಬಂದಿದೆ ಸರ್. ಈಗ ನಮ್ದೆಲ್ಲ ಈಗ ಅದೇ ಖಾಲಿ ಮಾಡ್ಕೊಂಡಿದೀವಿ ಭೂಮಿಗಳು, ಒಂದು 3-4 ಮಂತ್ಸ್ ನಾವು ಮಾಡ್ಲಿಕ್ಕೆ ಬಿಟ್ಕೊಟ್ಬಿಟ್ಟಿದೀವಿ ಸರ್. ಸೊ ಈ ಇಯರ್ ಈ ನೆಕ್ಸ್ಟ್ ಮಂತ್ ಒಳಗೆ ಕಂಪ್ಲೀಟ್ ಆಗ್ಬೋದು ಸರ್ ಮಾಡರ್ನೈಸೇಷನ್. ನೀರು ಬಳಕೆದಾರರ ಸಂಘದಲ್ಲಿ ಏನೇನು ಚಟುವಟಿಕೆಗಳು ನಡೀತಾ ಇದೆ? ನೀರು ಬಳಕೆ ಸಂಘ ಸರ್, ಈಗ ಮಾಡರ್ನೈಸೇಷನ್ ಒಂದು ಕಾರ್ಯಕ್ರಮ, ಎರಡನೇದು ಈ ಟ್ಯಾಕ್ಸ್ ಎಲ್ಲ ನಾವು ಇದಕ್ಕೆ ಕಟ್ತಿದ್ವಿ ಸರ್, ಯಾವುದು ವಿಲೇಜ್ ಅಕೌಂಟೆಂಟ್ ಆಫೀಸ್ಗಳಿಗೆ ಕಟ್ತಿದ್ವಿ. ಈಗ ಏನಿಲ್ಲ, ಇದನ್ನ ನಾವು ಈಗೇನು ನಾವು ಸಂಘ ಮಾಡಿರ್ತೀವಲ್ಲ ಅಲ್ಲಿ ಕಟ್ಬೇಕಾಗುತ್ತೆ ಸರ್. ಈಗ ನಾವೇ ಮೇಂಟೆನೆನ್ಸ್ ಮಾಡ್ಬೇಕು. ಈಗ ಮೇನ್ ಕೆನಾಲ್ವು ಮಾಡರ್ನೈಸೇಷನ್ ಅಂತೇಳಿ ಅವರೇನು ಈ ನೀರಾವರಿ ಇಲಾಖೆದೇ ಬರ್ತಾರೆ. ಸಬ್ ಕೆನಾಲ್ಸ್ನೆಲ್ಲ ನಮ್ಮ ಅಂಡರ್ ಕೊಟ್ಟಂಗೆ ಸರ್. ಇಲ್ಲ ಈಗ ಏನೇ ಕೊಂದು ಕೊರತೆ ಇದ್ರು ಆ ಮೋರಿಗಳ ಮೆಂಬರ್ಸ್ಗಳನ್ನ ಇದಿಟ್ಕೊಂಡು ಪರಿಹಾರ ಮಾಡ್ಕೊಂಬರ್ತೀವಿ. ಈಗ ಯಾವ ರೀತಿಯಾದ ಗೌರ್ಮೆಂಟ್ ಗ್ರಾಂಟ್ಸ್ ಬರಲ್ಲ ಸರ್. ಈಗ ಏನಂದ್ರೆ ಈ ಸಂಘದ ಕಡೆಯಿಂದನೇ ನಾವು ಎತ್ಕೊಂಡು ಆದ್ಮೇಲೆ ಏನಾಗ್ತಿವಲ್ಲ, ಆಮೇಲೆ ಅದ್ರ ಮೇಲೆ ನಾವ್ ಎಷ್ಟು ಕಲೆಕ್ಟ್ ಮಾಡಿ ಇದು ಮಾಡಿರ್ತೀವಿ ಅವ್ರು ಅದ್ರ ಮೇಲೆ ದುಡ್ಡು ಹಾಕಿ ಗೌರ್ಮೆಂಟ್ ನಮಗೆ ಮಾಡರ್ನೈಸೇಷನ್ ಮಾಡಕ್ಕೆ ಕೊಡ್ತಾರೆ ಸರ್. ಸೊ ಇದು ಈಗ ಜಾರಿ, ಈಗ ಈಗ 1 ಇಯರ್ 2 ಇಯರ್ಸ್ ಆಯ್ತು ಸರ್, ಈಗ ಹಿಂಗೆ ನಡೀತಾ ಇದೆ. ನಮ್ದು ಬಂದ್ಬಿಟ್ಟು 52ರಿಂದ 68ವರೆಗೆ ಒಂದು ಸಂಘ ಸರ್ ಅದು ಮೋರಿಯಿಂದ. ಸೊ ಈಗ ಒಂದು 4 ಮೋರಿಗಳು ಮಾಡರ್ನೈಸೇಷನ್ ಆಗಿದೆ ಸರ್. ಆಗಿದೆ, ಒಂದೊಂದೇ ಹಂತ ಹಂತವಾಗಿ. ಒಬ್ಬ ವಿದ್ಯಾವಂತ ರೈತರಾಗಿ ನೀವು ಇನ್ ಫ್ಯೂಚರ್ ಈ ಎಲ್ಲ ಕ್ರಮಗಳಿಂದ ರೈತರಿಗೆ ಉಪಯೋಗವಾಗ್ಬೋದು, ಸುಧಾರಣೆ ಕಾಣ್ಲಿಕ್ಕೆ ಸಾಧ್ಯ ಇದೆ ಅಂತ ಅನ್ಸಿದಿ? ಇದೆ ಸರ್. ನಾವು ಈಗ ಏನಂದ್ರೆ ಲೇಬರ್ ಪ್ರಾಬ್ಲಮ್ ಒಂದು ಬಹಳ ಇದೆ. ಸೊ ನಾವು ಈಗ ಮಿಷನರೀಸ್ ಥ್ರೂ ಏನಾದ್ರು ಮಾಡ್ಬೋದು ಅನ್ನೋದೊಂದು ನೋಡ್ಬೇಕು. ಲಾಭದಾಯಕ ಇದೆ ಸರ್. ಈಗ ಫಾರ್ ಎಕ್ಸಾಂಪಲ್ ಸರ್, ಈಗ ನಮಗೆ ಶುಗರ್ ಕೇನ್ ಕಟ್ಟಿಂಗಿಗೆ ಕಡ್ದು ಲೋಡ್ ಮಾಡಿ ಕಳಿಸೋದೇ ದೊಡ್ಡ ವೆಚ್ಚ ಆಗುತ್ತೆ ಸರ್. ಹೌದು, ಅಕಸ್ಮಾತ್ ನಾವು ಫ್ಯಾಕ್ಟ್ರಿಯರೇ ಒಂದು ಮಿಷನರಿ ಮಾಡಿದ್ದಾರೆ ಸರ್. ಈಗ ಫಾರ್ ಎಕ್ಸಾಂಪಲ್ 400 ರೂಪಾಯಿ 400ರಿಂದ 450ವರೆಗೆ ಕಡ್ದು ಅಲ್ಲೇ ಬಿಟ್ಟು ಮತ್ತೆ ಬಂಡಿಯಿಂದ ಹೊರಗೆ ತರಬೇಕು. ಹಾಗೆ ಅವಾಗೇನು ಕಡ್ದು ಅವರೇ ತಗೊಂಡ್ಬಂದು ಹೊರಗೆ ಇಡ್ತಿದ್ರು ಸರ್. ಈಗಿಲ್ಲ, ಟ್ರೆಂಡ್ ಚೇಂಜ್ ಸರ್. ಅಲ್ಲೇ ನಾವು ಕಟಾವ್ ಮಾಡೋದು, ಅದು ವರಿ ಕಟ್ಟಿಟ್ಟಿರ್ತಾರಲ್ಲ ಅದನ್ನ ತಗೊಂಡು ಹೋಗಕ್ಕೆ ಬಂಡೇ ಇರ್ಬೇಕು. ಅವ್ರಿಗೆ 160-170 ರೂಪಾಯಿ, ಅವ್ರು 200ವರೆಗೆ ಅವ್ರಿಗೆ ಕೊಡ್ಬೇಕು. 650 ಅಲ್ಲೇ ಆಗ್ಬಿಡ್ತದೆ ಸರ್. ಮತ್ತೆ ಲೋಡ್ ಮಾಡೋರಿಗೆ 100 ಕೊಡ್ಬೇಕು. ಈ ರೀತಿ ಈಗ 2800 ಸಮಥಿಂಗ್ ಕೊಡ್ತಾರೆ ಸರ್. ನಮ್ಮ ಕೈಯಲ್ಲಿ ಉಳಿಯೋದು ಒಂದು 2000 ಆಗುತ್ತೆ. ಅದೇ ಫ್ಯಾಕ್ಟ್ರೀಸ್ ಏನನ್ನ ಇದ್ದು ಮಿಷನರಿ ಥ್ರೂ ಆಗಿದ್ರೆ ಸರ್, 1 500 ರೂಪೀಸ್ನ ಮುಗಿದೋಗುತ್ತೆ. ಅಲ್ಲಿ 300 ರೂಪೀಸು ನಮಗೆ 300-400 ಉಳಿದಿದೆ ಸರ್. 50 ಟನ್ಸಿಗೆ x 400 ಮಾಡಿದ್ರು ಅಲ್ಲಿ 20,000ವರೆಗೆ ನಮಗೆ ಲಾಭ ಆಗ್ತದೆ ಸರ್. ಸೊ ಆ ರೀತಿ ನಾವು ಈಗ ಲೇಬರ್ ಅಲ್ಲದೆ ಯಾವ್ಯಾವ ರೀತಿ ನಾವು ಮಿಷನರೀಸ್ ತಗೊಂಡ್ಬಂದು ಏನಾದರೂ ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಲಾಭ ಭಾಳ ಇದೆ ಸರ್. ಈಗ ಕಬ್ಬು ಬೆಳೀತಾ ಇದಾರೆ ಅಂತ ಹೇಳಿದ್ರಿ ನೀವು, ಯಾವ ತಳಿ ಕಬ್ಬು ಸೂಕ್ತವಾದ ಈ ಪರಿಸರಕ್ಕೆ? ಸರ್, ಇತ್ತೀಚೆಗೆ ಇಡೀ ಕರ್ನಾಟಕದಾಗೆ 517 ಅನ್ನೋದು ಒಂದು ಟ್ರೆಂಡ್ ಇದೆ ಸರ್. ಆ ತಳಿ ಅರೌಂಡ್ 70 to 90 tons ಬರುತ್ತೆ ಬರುತ್ತೆ ಸರ್ ಎಕರೆಗೆ. ಎಕರೆಗೆ. ಸೊ ಈ ಫ್ಯಾಕ್ಟ್ರಿಗೆ ಯಾರಾದರೂ ಹೊಡಿತಾ ಇದ್ದಾರಲ್ಲ ಅದೆಲ್ಲ 517 ಇಸ್ ದ ಟ್ರೆಂಡ್ ಸರ್. ಅದಾದ್ಮೇಲೆ ಒಂದು ಬೆಲ್ಲದ ರಾಜ ಅಂತ ಬರುತ್ತೆ ಸರ್. ಇದು ಬೆಲ್ಲ ಮತ್ತು ಇದಕ್ಕೆ ಅಂದರೆ ಟನ್ನೇಜ್ ಕಡಿಮೆ ಆಗುತ್ತೆ. ಅದು 70 to 90 ಬೆಳೀತಾರೆ ಸರ್ ಒಂದು ಎಕರೆಗೆ. ಇವೆಲ್ಲ 60 ಬರುತ್ತೆ. ಇನ್ನೊಂದು ಜೈ ಭೀಮಾ ಅಂತ ಒಂದು ಬರುತ್ತೆ, ಅದು 50 tons ಬರುತ್ತೆ ಸರ್. ಸೊ ಹಂಗಾಗಿ ಈಗ ಆದಷ್ಟು 517 ಇಸ್ ದ ಟ್ರೆಂಡ್ ಸರ್. 517 ಅದು ಜ್ಯೂಸ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಆಮೇಲೆ ತೂಕನೂ ಇರುತ್ತೆ. ಸೊ ರೈತರಿಗೆ ಬಹಳ ಲಾಭಕಾರಿ ಇದೆ ಸರ್. ಸೊ ಅದನ್ನೇ ಜಾಸ್ತಿ ಇದು ಮಾಡ್ತಾ ಇದ್ರು ಸರ್. ಎಲ್ಲ ಎಲ್ಲಿ ನೀವು ಸಕ್ಕರೆ ಕಾರ್ಖಾನೆಗೆ ಕಳಿಸ್ತಿರೋ, ಗಾಣಗಳಿಗೆ ಹೋಗುತ್ತೋ ಹೇಗೆ ಸರ್? ನಾವು ಬಂದ್ಬಿಟ್ಟು ನಾವು ಇಲ್ಲಿ ಮಲ್ಕಂಗುಡಿ ಗಾಳೆಂಗುಡಿ ಹತ್ರ ಆಗು ಸರ್ ಗಾಣಗಳು. ನಾವೆಲ್ಲ ಜಾಸ್ತಿ ಜೈ ಭೀಮಾ ಮತ್ತೆ ಬೆಲ್ಲದ ರಾಜ ತುಳಿತೀವಿ ಸರ್. ಅದು ಬೆಲ್ಲಕ್ಕೆ ಯೂಸ್ಫುಲ್. 517 ಕಡಿಮೆ ಸರ್. ಸೊ ತಗೊಳಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ನಮ್ದು ನೀರಿಂದು ಒಂದು 3 months ಕಷ್ಟ ಇರುತ್ತೆ ಸರ್. ಯಾವಾಗ ಈಗ ಮಾರ್ಚ್ ಏಪ್ರಿಲ್ ಮೇ ಜೂನ್ ಹತ್ರವರೆಗೂ ನೀರಿನ ಟೈಟ್ ಇರುತ್ತೆ. ಸೊ ನಾವು ಆಕ್ಚುಲಿ ಸೆಪ್ಟೆಂಬರ್ಲಿಂದ ನವಂಬರ್ನ ಒಳಗೆ ತುಳಿಬೇಕು ಸರ್ ಕಬ್ಬು. ಯಾವಾಗ ನಾವೇನ್ ಮಾಡ್ತೀವಿ, ಮೇ ಜೂನಲ್ಲಿ ತುಳಿತೀವಿ. ಸೊ ನೀರಿನ ವ್ಯವಸ್ಥೆ ಏನಾದರೂ ಪ್ರಾಬ್ಲಮ್ ಆದಂದ್ರೆ ನಾವು ಕಟಾವು 8-9 ಮಾಡ್ತೀವಿ. ಆಕ್ಚುಲಿ 12-13 ಕಟಾವು ಇರುತ್ತೆ ಸರ್. ನಮ್ದು ಏನಂದ್ರೆ ನೀರಿಂದು ಅಡಚಣೆ ಇರೋದಕ್ಕೆ ನಾವು ಮೇ ಜೂನಲ್ಲಿ ತುಳಿದಿರೋದು, ಫೆಬ್ರವರಿ ಮಾರ್ಚ್ ಏಪ್ರಿಲ್ನಾಗೆಲ್ಲ ಕಡ್ದ್ಬಿಡ್ತೀವಿ. ಒಟ್ಟು 8-10 ಕಬ್ಬನ್ನ ಕಟಾವು ಮಾಡಿ ಬೆಲ್ಲಕ್ಕೆ ಹಾಕ್ಬಿಡ್ತೀವಿ ಸರ್. ಈಗ 517 ತಳಿಗೆ ಅಂದ್ರೆ ರೋಗ ಬಾಧೆಗಳು ಹೆಚ್ಚಿದೆಯಾ ಕಡಿಮೆ ಇದೆಯಾ? ಕಡಿಮೆ ಇದೆ ಸರ್, ಕಡಿಮೆ ಇದೆ. ಏನು ಸಮಸ್ಯೆ ಇದೆಯಾ? ಇಲ್ಲ ಇಲ್ಲ ಸರ್, ಇಲ್ಲ. ಅದು ಅಂತಪರಿ ಯಾವೂ ಇಲ್ಲ. ಇದೇ ಬಂದರೆ ಇದೇ ಬಿಳಿ ಹುಣ್ಣೆ ರೋಗ ಅಂತ ಬರುತ್ತೆ. ಅದಕ್ಕೆ ಏನು ಸಣ್ಣದಿದೆ ಸರ್, ಕ್ಲೋರೋಫೋರ್ಫಸ್ ಹೊಡೆದ್ಬಿಟ್ರೆ ಬಂದಾಗ್ಬಿಡುತ್ತೆ ಸರ್. ಕಂಟ್ರೋಲ್ ಆಗಿ ಇತ್ತೀಚೆಗೆ ಈ ಮಳೆ ಆಗಲೇ ಇದಕ್ಕೆ ಈ ರೂಟ್ ಕ್ರಬ್ ಅಂತ ಒಂದು ಹೊಸ ರೋಗ ಬಂದಿದೆ ಸರ್. ಅದೇನಾಗುತ್ತೆ, ಭೂಮಿ ಒಳಗೆ ರೂಟ್ಸ್ನ ಕಟ್ ಮಾಡ್ತಾ ಹೋಗುತ್ತೆ ಬೇರುಗಳನ್ನು, ಬೇರನ್ನ. ಆಮೇಲೆ ಅದು ಒಂದು ಹುಳು 20 ಮಳೆ ಹಾಕುತ್ತೆ ಸರ್. ಓಹೋಹೋ. ಸೊ ಅದು ಏನಾದರೂ ಬಿತ್ತು ಅಂದರೆ ರೈತ ಭಾಳ ನಷ್ಟ ಹೋಗ್ತಾನೆ ಸರ್. ನಾವು ಅದಕ್ಕೆ ಭಾಳ ಕ್ರಮಗಳು ಇದಾವೆ ಸರ್. ಇಲ್ಲಿ ಕಾಣಿಸ್ಕೊಂಡಿದೆಯಾ ಅದು? ಭಾಳ ಇದೆ ಸರ್. ಈ ಸಲ ಅಂತೂ ಭಾಳ ಲಾಸ್ ಆಗಿದೆ ಸರ್. ಹೌದಾ? ಹಾಂ ಸರ್, ಕಮಲಾಪುರ ಭಾಗದಲ್ಲಿ ಭಾಳ ಲಾಸ್ ಆಗ್ಬಿಟ್ರೆ ಸರ್. 50-60 ಬೆಳೆದವರು ಬರೀ 20-27 ಟನ್ನಿಗೆ ಬಂದ್ಬಿಡಿದೆ ಸರ್. ಕೆಲವರು ಏನು ಉಳದೇ ಇಲ್ಲ, ತೂಕ ಕಡಿಮೆ ಆಗ್ಬಿಡ್ತದ ಅದು ಸರ್. ತಳಗೆ ರೂಟ್ನ ಕಡ್ದ್ಬಿಡ್ತದೆ ಸರ್, ಅದರಾಗೆಲ್ಲ ಜ್ಯೂಸ್ ಎಲ್ಲ ಹೋಗ್ಬಿಟ್ಟು ಪೂರ್ತಿ ಒಣಗಿ ಹೋಗ್ಬಿಡ್ತದೆ. ಓಹೋಹೋ. ಅದನ್ನ ಪತ್ತೆ ಹಚ್ಚೋದು ಹೇಗೆ ಸರ್? ಅವಲೆ ಇಲ್ಲಿ ಬಾಡ್ತಾ ಹೋಗ್ತದೆ ಸರ್. ಬಾಡಿದ ಕಿತ್ತಿದ್ಕೊಳ್ಳೆ ಹುಳ ಕಾಣುತ್ತೆ ಸರ್. ಅದು ಅದು ಬಿದ್ದದ ಅಂದ್ರೆ ನಾವು ಅದಕ್ಕೆ ಕ್ರಮಗಳಿದೆ ಸರ್. ಮೊದ್ದೆಲ್ಲ ನಾವು 4G 2G ವ್ಯಾವೋ ಬರ್ತಾ ಇತ್ತು, ಅವೆಲ್ಲ ಹಾಕ್ತಿದ್ವಿ. ನಾವು ಮತ್ತೆ ತೋಟಗಾರಿಕೆ ಇಲಾಖೆಗೆ ರಾಘವೇಂದ್ರ ಸರ್ ಅಂತ ಇದ್ದಾರೆ, ಅವ್ರ ಹತ್ರ ಮಾತಾಡಿದ್ಮೇಲೆ ಇಲ್ಲಪ್ಪ ಇದಕ್ಕೆ ಮೆಟರೋಜಿಯಂ ಅಂತ ಒಂದು ಪೌಡರ್ ಇದೆ, KG ಇದು ಸಿಗುತ್ತೆ ಎಕರೆಗೆ ಒಂದು 5 kg ಹಂಗೆ ಸಗಣಿ ಗೊಬ್ಬರದಾಗಿ ಅದ್ರಾಗಿ ಮಿಕ್ಸ್ ಮಾಡ್ಬಿಟ್ಟು, ಬಟ್ ಕೆಮಿಕಲ್ನಲ್ಲಿ ಹಾಕ್ಬೇಡ್ರಿ, ನ್ಯಾಚುರಲ್ ಆಗಿ ಕಾಂಪೋಸ್ಟು ಸಗಣಿ ಗೊಬ್ಬರದಾಗಲೇ ಇದ್ರ ಮಿಕ್ಸ್ ಮಾಡಿ ವರ್ಷಕ್ಕೆ ಒಂದು 3 ಎಲ್ಲ ಗದ್ದೆ ತುಂಬ ಹಾಕಿದರೆ ಅದಕ್ಕೆ ವಿರುದ್ಧವಾದ ಹುಳಗಳ ಸೃಷ್ಟಿ ಆಗುತ್ತೆ ಅಂತ ಅಂದ್ರು ಸರ್. ಅದು ಅದು ಬಂದು ಒಂದು ಹುಳ ಅದು ರೋಗ ಬಿದ್ದಿದೆ ಅಂದ್ರೆ ಇನ್ನೊಂದು ರೋಗ ಅದಕ್ಕೆ ಟಚ್ ಆಗ್ಬಿಟ್ರೆ ಅದಕ್ಕೂ ರೋಗ ಬಂದ್ಬಿಡುತ್ತಂತೆ. ಆ ರೀತಿ ಪ್ರಯೋಜನ ಇದೆ ಅಂತ ಹೇಳಿದ್ರು ಸರ್. ನಾನು ನನ್ ಬಿದ್ದಾಗ ನಾನು ಹಿಂದಲೇ ಎಚ್ಚೆತ್ಕೊಂಡು ಅವ್ರ ಹತ್ರ ಹೋಗಿ ಮಾತಾಡಿ ಹಾಕಿದ್ಮೇಲೆ ಸರ್ ನಂದು ಹಿಂದಲೇ ಕಂಟ್ರೋಲ್ ಆಗುತ್ತೆ. ಕಂಟ್ರೋಲ್ ಆಯ್ತು, ಕಂಟ್ರೋಲ್ ಆಗುತ್ತೆ ಸರ್. ಅಂದ್ರೆ ನಾನು ಸಣ್ಣದಿತ್ತು ಸರ್ ಅವಲೆ, ಈಗ ಜಾಸ್ತಿ ಬಿದ್ದಾಗ ನೋಡ್ಕೊಂಡ್ರೆ ಪ್ರಯೋಜನ ಇಲ್ಲ ಸರ್. 1-2 ಆಗ್ತಾ ಹೋಗುತ್ತೆ ಸರ್ ಅದು. ಸೊ ಇದು ಒಂದು ಅಂದ್ರೆ ಬೇರು ಕೊರೆಯುವ ಹುಳನ್ನ ನಿಯಂತ್ರಣ ಮಾಡೋದು ಸುಲಭ ಇದೆ, ಆದಷ್ಟು ಬೇಗನೆ ಅದನ್ನ ನಾವು ಪತ್ತೆ ಹಚ್ಚು. ಅದು ಒಂದು. ಬಿಳಿ ಉಣ್ಣೆ ರೋಗವನ್ನ ನಿಯಂತ್ರಣ ಈಸಿ ಮಾಡಿ. ಕಬ್ಬಿಗೆ ಇವೆರಡು ಅಲ್ಲದೆ ಬೇರೆ ಏನು ಸಮಸ್ಯೆಗಳಿಲ್ಲ? ಏನಾದರೂ ಭೂಮಿಯಲ್ಲಿ ಗಂಧಕ ಇಂಥವು ಯಾವುದಾದ್ರು ಕಮ್ಮಿ ಇದ್ದಾಗ ಒಂದು ಸ್ವಲ್ಪ ಕೆಂಪು ಒಳಗೆ ಇದು ಬರ್ತದೆ ಸರ್, ಅದು ಒಂದು ಸ್ವಲ್ಪ ನೋಡ್ಕೊಬೋದು. ಅದು ಭಾಳ ಏನು ರೋಗ ಇರಲ್ಲ ಸರ್ ಇದು. ಇದನ್ನ ತಪ್ಪಿಸ್ಲಿಕ್ಕೆ ಬಹಳ ಮುಖ್ಯವಾಗಿ ಮಣ್ಣಿನ ಪರೀಕ್ಷೆ ಮಾಡೋದು ಸೂಕ್ತ. ಸೂಕ್ತ ಸರ್ ಅದು. ಮಣ್ಣು ಪರೀಕ್ಷೆ ಮಾಡಿಸಿದ್ರಿ ಯಾವಾಗಾದ್ರೂ? ಸರ್ ಮೊನ್ನೆ ರೀಸೆಂಟ್ ಆಗಿ ಮಾಡಿಸಿದೆ ಸರ್. ಅಂದ್ರೆ ಅವ್ರು 15-20 ಅವರೇ ಫ್ರೀಯಾಗಿ ರಿಸಲ್ಟ್ಸ್ ಕೊಟ್ಟರು. ಫ್ರೀಯಾಗಿ ಮಾಡ್ತಾರೆ ಅವರು? ಹಾ, ಫ್ರೀಯಾಗಿ ಮಾಡಿದ್ರು ಸರ್. ಅಂದ್ರೆ ಅವರು ಎಷ್ಟೋ ಒಂದು ಊರ್ನಾಗೆ ಒಂದು 200 samples ಆ ತರ ಮಾಡಿ ನಮಗೂ ಡೆಮೋನೂ ಕೊಟ್ಟರು ಅವರು. ಅವ್ರು ಹೇಳಿದ ರೀತಿನೂ ನಾವು ಆ ಡೆಮೋ ಕೊಟ್ಟಾದ್ಮೇಲೆ ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಗೊತ್ತಾಯ್ತು ಸರ್. ಸೊ ನಾವು ಏನು ಮಣ್ಣು ಪರೀಕ್ಷೆ ಮಾಡಿ ಏನು ಅವರು ಯಾವ್ಯಾವ ಹಾಕ್ಬೇಕು ಅಂತ ಹೇಳಿದ್ರಲ್ಲ, ಅವು ಹಾಕಿದ್ಮೇಲೆ ಅದಕ್ಕೆ ಇದಕ್ಕೆ ಟನ್ನೇಜ್ ಡಿಫ್ರೆನ್ಸ್ ಇದೆ ಸರ್. ಮಣ್ಣು ಪರೀಕ್ಷೆ ಮಾಡೋದು ಅಗತ್ಯ ಇದೆ ಸರ್. ಅಗತ್ಯ, ಯಾಕಂದ್ರೆ ನಾವು ಸುಮ್ಮನೆ ಈಗ ಪೊಟ್ಯಾಶ್ ಅಂಶ ನಮ್ದ್ರ ಜಾಸ್ತಿ ಇರುತ್ತೆ, ನಾವು ಹೋಗಿ ಪೊಟ್ಯಾಶ್ ತಗೊಂಡ್ಬಂದು ಹಾಕಿದ್ರೆ ಅದು ವೇಸ್ಟೇಜ್ ಅಷ್ಟು, ನೀರಿನ ಜೊತೆಗೆ ಅದು ವೇಸ್ಟ್ ಆದಂಗೆ ಸರ್. ಸೊ ಯಾವ್ದಿದೆ ಯಾವ್ದಿಲ್ಲ ಅಂತಂದು ಹೇಳಿ ನಾವು ಮಾಡ್ಕೊಂಡು ಗೈಡ್ ಮಾಡಿದ್ರೆ ಆಗುತ್ತೆ ಸರ್. ಆದರೆ 95 to 98% ಯಾರೂ ಮಾಡಿಸಲ್ಲ ಸರ್. ಇದ್ರ ತಿಳುವಳಿಕೆ ಹೆಚ್ಚಾಗಬೇಕಾಗಿದೆ ಅಲ್ವಾ ರೈತರಿಗೆ? ಆಗ್ಬೇಕು ಸರ್, ಎಲ್ಲರಿಗೂ ಗೊತ್ತಿದೆ. ಆದರೆ ಇದೇನು ಡ್ಯೂರಿಯೇಷನ್ ಸರ್, ಅವಾಗಿಂದ ಅವಾಗೆ ಯಾವುದಾದ್ರೂ ಒಂದು ಟೆಕ್ನಾಲಜಿ ಬಂದರೆ ಅವಾಗಿಂದ ಈಗ ನಾವು ಮಣ್ಣು ತಗೊಂಡು ಹೋದ್ವಿ 2 ದಿವಸ 3 ದಿವಸ ಈ ರೀತಿಗೆ ಸಿಕ್ಬಿಟ್ನಂದ್ರೆ ಎಲ್ಲರೂ ಮಾಡಿಸ್ಬೋದು. ಬ್ಲಡ್ ರಿಪೋರ್ಟ್ ಬಂದಂಗೆ ಹಾಂ ಬಂದ್ಬಿಟ್ರೆ ಭಾಳ ಬಂದ್ಬಿಟ್ರೆ ಭಾಳ ಈಸಿ ಆಗುತ್ತೆ ಸರ್. ಇವನ್ನ ತಗೊಂಡೋಗಿ ಅವರು ಸ್ಯಾಂಪಲ್ಸ್ ಅಲ್ಲೆಲ್ಲಿ ಗದ್ದೆಗೆ ಒಂದು 4 ಮೂಲೆಗೆ ಭೂಮಿಯ ತಕ್ಕೊಂಡು ಹೋಗಿ ಕೊಟ್ಟಾದ್ಮೇಲೆ ಒಂದು ತಿಂಗಳ ಬೇಕು ಸರ್ ಹೆಚ್ಚು ಕಮ್ಮಿ. ಇವರು ಒಂದು 15 ಡೇಸ್ನ ಕೊಟ್ಟರು ಸರ್ ಮೊನ್ನೆ. ಈಗ ಕೃಷಿ ಇಲಾಖೆಯಿಂದ ಒಂದು ಮೊಬೈಲ್ ಟೆಕ್ನಾಲಜಿ ಓಡಾಡ್ತಾ ಇರುತ್ತೆ, ಅದು ನಿಮ್ಗೆ ಉಪಯೋಗ ಆಗಿದೆಯಾ ಇಲ್ಲಿ ಅಂದ್ರೆ ಸರ್? ಹಾ, ಕೃಷಿ ಸಂಜೀವಿನಿ ಅಂತ ಸಂಜೀವಿನಿ ಒಂದು ಅವು ವಾಹನ. ಏನದ ಸರ್, ಯಾರ ರೋಗಕ್ಕೆ ಏನು ಇದು ಮಾಡಬಹುದು ಅನ್ನೋದು ಸಾಯಿಲ್ ಟೆಸ್ಟಿಂಗ್ ಎಲ್ಲ ಮಾಡಲ್ಲ ಎಲ್ಲಿ ಯಾರು ಮಾಡ್ಸಲ್ಲ ಸರ್. ಅದೇ ಹೇಳ್ತೀನಲ್ಲ, ತಿಂಗಳಗಟ್ಟಲೆ ಐತಲ್ಲ ಯಾಕೆ ಅಂತಂದು ಹೇಳಿ. ಯಾಕೆ ಅಂದ್ರೆ ಈಗ ನಿಮಗೆ ಮಣ್ಣು ಪರೀಕ್ಷೆಯ ಮಹತ್ವ ಏನು ಅಂತ ನಿಮ್ಗೆ ಅರ್ಥ ಆಗಿದೆ. ಹಾ ಸರ್, ಅದೇ. ಆಮೇಲೆ ನೀವೊಬ್ಬ ವಿದ್ಯಾವಂತ ರೈತರಾಗಿ ಇದನ್ನ ಒಂದು ಸ್ವಲ್ಪ ಜಾಗೃತಿ ಮೂಡಿಸುವ ಕೆಲಸ ಆದ್ರೆ ಸೂಕ್ತ ಅಂತ ಎಲ್ಲರಿಗೂ ಹೇಳಿದ್ದೀವಿ ಸರ್. ಎಲ್ಲರೂ ಹೌದಪ್ಪ ದಣಿ, ನಮಗೂ ಗೊತ್ತೈತೆ ಇದು, ಅದು ಯಾವಾಗ ಬರಬೇಕು, ನಾವು ಯಾವಾಗ ಉಳುಮೆ ಮಾಡಬೇಕು. ಈಗ 1 ಮಂತ್ ಅಂದ್ರೆ ಸರ್ ಯಾರು 1 ಮಂತ್ ಅವ್ರಿಗೆ ತಡೆಯಲ್ಲ. ಆದ್ರೆ ಮಾಡಿಸೋದಂತೂ ಸೂಕ್ತ ಸೂಕ್ತ ಸೂಕ್ತ. ಈಗ ಹೆಂಗಾಗಿದೆ ಸರ್, ಈ ಮಣ್ಣಿನ ಪರೀಕ್ಷೆ ಆದ್ಮೇಲೆ ನಾವು 20 ಚೀಲ ಗೊಬ್ಬರ ಹಾಕೋದು ಒಂದು 15 ಬ್ಯಾಗ್ಸ್ ಗೂ ಬರ್ಬಿಡ್ತೀವಿ ಸರ್. ಹೌದೌದು. ಈಗ ಈ 517 ಬೆಳೀತಿದೆ ಸರ್ ಇಲ್ಲಿ ರೈತರು, ಹೇಳ್ತೀನಿ. ಆಕ್ಚುಲಿ ಹಳೆ ಕಾಲದಾಗ ಹೆಂಗಿತ್ತಂದ್ರೆ ಅರೌಂಡ್ 16 to 18 ಬ್ಯಾಗ್ಸ್ ಅಂದ್ರೆ ಟೋಟಲ್ ಯೂರಿಯಾ ಕಾಂಪ್ಲೆಕ್ಸ್ ಪೊಟ್ಯಾಷ್ ಇವೆಲ್ಲ ಕಾಂಬಿನೇಷನ್ಸ್, ಫಸ್ಟ್ ಡೋಸ್, ಸೆಕೆಂಡ್ ಡೋಸ್, ಥರ್ಡ್ ಡೋಸ್, ಫೋರ್ ಡೋಸ್ ಇವೆಲ್ಲ ಅಂದ್ರೆ 15 to 18 ಲಾಸ್ಟ್ ಸರ್. ಇತ್ತೀಚೆಗೆ 25-30 ವರೆಗೆ ಹೋಗಿದೆ ಸರ್. ಅದು ಏನಾಗುತ್ತೆ, ಬರ್ತಾ ಬರ್ತಾ ರಾಸಾಯನಿಕ ಸೇರಿ ಮತ್ತೆ ಇಳುವರಿ ಕಡಿಮೆ ಆಗುತ್ತೆ ಹೊರತು ಸುಧಾರಣೆ ಅಂತ ಸುಧಾರಣೆ ಅಂತೂ ಆಗಲ್ಲ ಸರ್. ಒಳ್ಳೆಯದು ಶ್ರೀನಿವಾಸ್ ಅವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು, ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ನಮ್ಮ ರೈತರಿಗೆ ಇದು ಉಪಯೋಗವಾಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೊಮ್ಮೆ ಸಿಗೋಣ. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಕೃಷಿ ಅನುಭವ ಕುರಿತು ಶ್ರೀ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ಈಗ ಕೇಳಿ ರೈತರಿಗೆ ಸಲಹೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಸಿರಿಧಾನ್ಯಗಳ ಬಗ್ಗೆ ಕೇಳೇ ಇರ್ತೀರಾ. ಸಿರಿಧಾನ್ಯಗಳು ಅಂತಂದ್ರೆ ಏನ್, ನಾವು ರಾಗಿ, ಜೋಳ, ಸಜ್ಜೆ, ನವಣಿ ಇವೆಲ್ಲ ಏನ್ ಬಳಸ್ತಾ ಇದೀವಲ್ಲ ಅವುಗಳಿಗೆ ನಾವು ಸಿರಿಧಾನ್ಯಗಳು ಅಂತ ಹೇಳಿ, ಈ ಹಿಂದೆ ಇವುಗಳನ್ನ ಕಿರುಧಾನ್ಯಗಳು ಅಂತ ಇದ್ವಿ. ಈಗ ಸಿರಿಧಾನ್ಯಗಳಂತ ಯಾಕೆ ಹೆಸರು ಬದಲಾಗಿದೆ ಅಂತಂದ್ರೆ, ಇವುಗಳಿರ್ತಕ್ಕಂಥ ಪೋಷಕಾಂಶಗಳಿಂದ ಸಿರಿವಂತವಾಗಿರೋದ್ರಿಂದ ಇವುಗಳನ್ನ ಸಿರಿಧಾನ್ಯಗಳಂತ ಕರಿತಾ ಇದ್ದಾರೆ. ಈ ಸಿರಿಧಾನ್ಯಗಳು ಒಣ ಭೂಮಿಯಲ್ಲೂ ನಾವು ಬೆಳಿಬಹುದು, ಮತ್ತೆ ಅತಿ ಕಡಿಮೆ ಮಳೆ ಬೀಳುವಂತ ಪ್ರದೇಶದಲ್ಲೂ ನಾವು ಇವನ್ನ ಬೆಳಿಬಹುದು. ಅಷ್ಟೇ ಅಲ್ಲದೇನೆ ನಾವು ಅತಿ ಹೆಚ್ಚಿನ ಸುಧಾರಿತ ಬೇಸಾಯ ಕ್ರಮಗಳ ಅವಶ್ಯಕತೆ ಸಹ ಇವುಗಳನ್ನ ಬೆಳಿಲಿಕ್ಕೆ ಇರೋದಿಲ್ಲ. ಮತ್ತು ನಾವು ರಾಸಾಯನಿಕಗಳು ಅತಿ ಕಡಿಮೆ ಬಳಸಿಬಿಟ್ಟು ಸಿರಿಧಾನ್ಯಗಳನ್ನು ಬೆಳೆಸಬಹುದಾಗಿದೆ. ಜೊತೆಗೆ ಇವುಗಳನ್ನ ಬೆಳೆಸೋದ್ರಿಂದ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಸಹ ನಾವು ಕಾಯ್ದುಕೊಳ್ಬಹುದಾಗಿದೆ. ಹಂಗಿದ್ರೆ ಏನು ಈ ಸಿರಿಧಾನ್ಯಗಳಲ್ಲಿ ವಿಶೇಷತೆ ಅಂತ ನಾವು ನೋಡ್ತಾ ಹೋದ್ರೆ, ಈ ಸಿರಿಧಾನ್ಯಗಳನ್ನ ನಾವು ಯಾಕೆ ಸೇವನೆ ಮಾಡಬೇಕು ಅಂತ ಹೇಳಿ ನೋಡಿದ್ರೆ, ಇವುಗಳಲ್ಲಿ ನಾರಿನಂಶ ಹೆಚ್ಚಿಗೆ ಇದೆ, ಲವಣಾಂಶ ಅಂದ್ರೆ ಖನಿಜಾಂಶಗಳು ಹೆಚ್ಚಿಗೆ ಇದಾವು, ಮತ್ತೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ ಅಂದ್ರೆ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಪ್ರಮಾಣವನ್ನ ಹೆಚ್ಚಿಸ್ತಕ್ಕಂಥದ್ದು. ಆ ಅಂಶ ಈ ಅಕ್ಕಿ ಗೋಧಿಗೆ ಹೋಲಿಸಿದ್ರೆ ಬಹಳ ಕಡಿಮೆ ಏನು ಈ ಸಿರಿಧಾನ್ಯಗಳಲ್ಲಿ. ಹಂಗಾಗಿನೇ ನಾವು ಏನು ಮಧುಮೇಹಿಗಳು ಅಂತ ಹೇಳ್ತೀವಿ, ರಕ್ತದೊತ್ತಡ ಇರುವಂತವ್ರು, ಹೃದಯದ ತೊಂದರೆ ಇರುವಂತವ್ರು, ಬೊಜ್ಜು ಇರುವಂತವ್ರು, ಅವ್ರಿಗೆ ಇವು ಹೇಳಿ ಮಾಡಿಸಿದ ಆಹಾರಗಳು ಅಂತಂದು ಹೇಳ್ಬಹುದು. ಅಕ್ಕಿ ಮತ್ತು ಗೋಧಿ ಬದಲಾಗಿ ನಾವು ಇವುಗಳನ್ನ ಬಳಸಬಹುದು. ಅಕ್ಕಿ ಮತ್ತು ಗೋಧಿಗಿಂತ ಕಡಿಮೆ ಪಿಷ್ಟ ಅಂದ್ರೆ ಶರ್ಕರೆ ಪಿಷ್ಟನ ಹೊಂದಿರೋದ್ರಿಂದ ಬೊಜ್ಜು ಕಡಿಮೆ ಮಾಡ್ಲಿಕ್ಕೆ ಸಹ ಇವು ಸಹಾಯ ಮಾಡ್ತವು. ಜೊತೆಗೆ ಏನು ಪಾಲಿಸೆಕರೈಡ್ಸ್ ಅಂತ ಹೇಳ್ತೀವಿ, ಕ್ಲಿಷ್ಟ ಪಿಷ್ಟಗಳು ಇರೋದ್ರಿಂದ ರಕ್ತದಲ್ಲಿರ್ತಕ್ಕಂಥ ಕೊಬ್ಬಿನಾಂಶ, ಏನು ನಾವು ಟ್ರೈಗ್ಲಿಸರೈಡ್ಸ್ ಅಂತ ಹೇಳ್ತೀವಿ, ಮತ್ತು ಸಕ್ಕರೆ ಪ್ರಮಾಣನ ಸಹ ನಿಯಂತ್ರಣದಲ್ಲಿಡ್ಲಿಕ್ಕೆ ಸಹಾಯ ಮಾಡ್ತವು. ಇದು ಗೋಧಿಯಲ್ಲಿರ್ತಕ್ಕಂಥ ಏನು ಗ್ಲುಟೆನ್ ಅಂಶ, ಪ್ರೋಟೀನ್ ಗ್ಲುಟೆನ್ ಇರುತ್ತೆ, ಅದು ಸೀಲಿಯಾಕ್ ಅನ್ನೋ ರೋಗಿಗಳಿಗೆ ಬಳಸೋದಿಲ್ಲ, ಗ್ಲುಟೆನ್ ಫ್ರೀ ಅಂತಂದು ಹೇಳಿ ಹೇಳ್ತಾರೆ, ಅವುಗಳನ್ನ ಬಳಸಿ ಅಂತಂದು ಹೇಳ್ತಾರೆ. ಸೊ ಅಂತವರಿಗೆ ಇವು ಅತ್ಯುತ್ತಮ ಪರ್ಯಾಯ ಆಹಾರ ಆಗಬಲ್ಲವು. ಪೋಷಕಾಂಶದ ದೃಷ್ಟಿಯಿಂದ ಮತ್ತು ಆರೋಗ್ಯದ ದೃಷ್ಟಿಯಿಂದ ಅಕ್ಕಿ, ಗೋಧಿ, ಜೋಳಕ್ಕಿಂತಲೂ ಈ ಸಿರಿಧಾನ್ಯಗಳು ಹೆಚ್ಚು ಆರೋಗ್ಯಕರ ಅಂತ ಹೇಳ್ಬಹುದು. ಯಾಕಂದ್ರೆ ಪ್ರೋಟೀನ್ ಜಾಸ್ತಿ ಇದೆ, ಸುಣ್ಣ ಅಂದ್ರೆ ಕ್ಯಾಲ್ಸಿಯಂ ಜಾಸ್ತಿ ಇದೆ, ಕೊಬ್ಬು ಜಾಸ್ತಿ ಇದೆ, ರಂಜಕದ ಅಂಶ ಜಾಸ್ತಿ ಇದೆ, ಅವಲ್ದೇನೆ ಕಬ್ಬಿಣಾಂಶ, ಜಿಂಕ್ ಅಂಶನೂ ಸಹ